ಕೃಷಿ ಅಂದ್ರೆ ಸರ್ ಮಳೆ ನೆನಿಬೇಕು ಬಿಸಿಲಾಗೆ ಮಾಡ್ಬೇಕು, ಈಗ ಈ ತರ ಅನ್ಸುತ್ತೆ. ಬೇರೆಲ್ಲ ನೋಡಿದಾಗ ಓದದೆ ಚೆನ್ನಾಗಿ ಅನ್ಸುತ್ತೆ ಸರ್, ನಾವು ಮುಂದೆ ಓದಿದ್ರೆ ಚೆನ್ನಾಗಿರ್ಬೋದಾಯ್ತು, ನಮ್ ಲೈಫ್ ಚೆನ್ನಾಗಿತ್ತು ಅನ್ಸುತ್ತೆ. ಅಂದ್ರೆ ಸಾಕಷ್ಟು ಅಡಿಕೆಯಲ್ಲಿ ನಿಮ್ಗೆ ಆದಾಯ ಬರುತ್ತಲ್ಲ, ಆ ತರ ಯಾಕೆ ಅನ್ಸುತ್ತೆ ನಿಮಗೆ? ಆದಾಯ ಬಂದ್ರೆ ಸರ್ ಅದು ಕಷ್ಟ ಪಡ್ಬೇಕಲ್ಲ ಸರ್, ಅದು ಮೊದ್ಲ ಕಾಲದಾಗೆ ಕೂಲಿ ಅನ್ನೋದು ಕಮ್ಮಿ ಇತ್ತು, ಈಗ ಡಿಮ್ಯಾಂಡು ಸರ್ ಯಾವ್ದಕ್ಕಾದ್ರೂ ಡಿಮ್ಯಾಂಡು ಸರ್, ಎಲ್ಲದು ಡಿಮ್ಯಾಂಡ್, ಹಾಗಾಗಿ ಒಂದ್ ಸ್ವಲ್ಪ ಕಷ್ಟ ಅನ್ಸುತ್ತೆ ಸರ್. ಈಗ ನೀವು ಚಿಕ್ಕವರಿದ್ದಾಗ ನಿಮ್ಮ ತಂದೆಯವರ ಮನೆಯಲ್ಲಿ ಎಲ್ಲ ಎತ್ತುಗಳನ್ನ ಕಟ್ಕೊಂಡು ಬೇಸಾಯ ಮಾಡ್ತಾ ಇದ್ರ ವಚನ? ಹ್ಞೂ ಸರ್, ಬೇಸಾಯ ಮಾಡ್ತಾರೆ, ಅವಾಗ ಎರಡೆರಡು ಜೊತೆ ಕಟ್ಟಾರ ಸರ್ ನಮ್ಮ ಮನೆಯಲ್ಲಿ. ಈಗ ತವ್ರ ಮನೆಯಲ್ಲಿ ಎಷ್ಟು ಎಕರೆ ಜಮೀನಿತ್ತು, ಏನ್ ನೀರಾವರಿ ಮಾಡ್ಲಿಲ್ವಾ? ಇಲ್ಲ ಸರ್, ಜಮೀನ್ ಅಂದ್ರೆ ನಮ್ಮ ಅಜ್ಜಿದು ಭಾಗ ಇತ್ತು, ಹಂಗಾಗಿ ಹೆಣ್ಮಕ್ಳೆಲ್ಲ ತಗಂದ್ರು ಕೊಡ್ಲಿಲ್ಲ. ನಮ್ಮ ಅಜ್ಜಂದು ಮುಕ್ಕಾಲ್ ಎಕರೆ ಇತ್ತು ಸರ್, ಅದನ್ನೇ ಕೊಟ್ಟಿದ್ದಾರೆ ಅಷ್ಟೇ. ಈಗ ಮುಕ್ಕಾಲ್ ಎಕರೆ ಅಂತಂದ್ರೆ ಕುಷ್ಕಿ ಭೂಮಿ ಬರುತ್ತದೆ? ನೀರಾವರಿ ಅಲ್ಲ ಸರ್, ಕೃಷಿ, ಮಳೆ ಬಂದ ಮಾತ್ರ ಅಷ್ಟೇ ಬೆಳೆಯೋದು. ಈಗ ನಿಮ್ಮ ಒಂದು ತವ್ರ ಮನೆಯಲ್ಲಿ ಮೆಕ್ಕೆಜೋಳ ಬಿಟ್ಟರೆ ಬೇರೆ ಏನು ಬೆಳೆಯಲ್ಲ ನೀವು? ಇಲ್ಲ ಸರ್, ಅದೇ ಮೆಕ್ಕೆಜೋಳನೇ ಬೆಳೆಯೋದು. ಈಗ ಇಲ್ಲಿ ಗಂಡನ ಮನೆಗೆ ಬಂದ್ಮೇಲೆ ನೀವು ಯಾಕೆ ಅಡಿಕೆಗೆ ಹೆಚ್ಚು ಆಸಕ್ತಿ ಕೊಟ್ಟು ಅಡಿಕೆ ಬೆಳೆಯನ್ನ ಬೆಳೀತಾ ಇದ್ರಾ? ಈಗ ಮೆಕ್ಕೆಜೋಳ ಬೆಳೆದ್ವಿ ಅಂದ್ರೆ ಈಗಿನ ಕೂಲಿಗೆ ಡಿಮ್ಯಾಂಡ್ ಐತಾ, ಹಾಗಾಗಿ ಆಗಲ್ಲ, ಈ ಅಡಿಕೆದ್ರಾಗೆ ಒಂದ್ ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ. ಈಗ ನೀವು ನಿಮ್ಮ ಒಂದು ತವರ ಮನೆಯಲ್ಲಿ ಯಾವ್ದೇ ರೀತಿಯಾದಂತ ಕೃಷಿ ಬದುಕು ಕಲ್ತ್ಕೊಂಡಿಲ್ಲ ಅಂದ್ರೆ ಇಲ್ಲಿ ಯಾವ ರೀತಿ ಕಲ್ತ್ಕೊಂಡ್ರೆ ಕೃಷಿ ಬದುಕು? ಇಲ್ಲಿ ಅವಾಗ ನಮಗೆ ಅಡಿಗೆ ಮಾಡಕ್ಕೆ ಬರ್ತಾರಲ್ಲ ಸರ್, ನಮ್ಮ ಮನೆಯಲ್ಲಿ ಆಂಟಿಯ ಅಜ್ಜಿ ಇದ್ರ, ಹಂಗಾಗಿ ಎಲ್ಲ ಕಲ್ಸಿದ್ರು. ಜಮೀನ್ ಅಂತಂದ್ರೆ ನಿಮ್ದು ಎಷ್ಟು ಎಕರೆ ಇದೆ? ನಮ್ದು 8 ಎಕರೆ ಇತ್ತು ಸರ್. ಈಗ 8 ಎಕರೆಲ್ಲಿ ಏನೇನು ಬೆಳೀತಾ ಇದ್ರ? ಅಡಿಕೆನೆ ಸರ್ ಎಲ್ಲ. ಹೊಲದಲ್ಲಿ ಕೃಷಿ ಕೆಲಸ ಅಂದ್ರೆ ಏನೇನು ಮಾಡ್ತೀರ ನೀವು? ಕೃಷಿ ಅಂದ್ರೆ ಉಕ್ಕೆ ಗಿಡದ ಬಡ್ಡೆ ಕಳೆ ತೆಗೆಯೋದು, ಆಮೇಲೆ ಗರಿಗಳು ಬೀಳ್ತಾವ ಅದನ್ನ ಎತ್ತಾಕೋದು, ಡ್ರಿಪ್ ಇಡೋದು ಮಾಡ್ಬೋದು, ಹೋಗ್ತಿವಿ ಎಲ್ಲ ಮಾಡ್ತೀವಿ. ಈಗ ಅಡಿಕೆ ತೋಟದಲ್ಲಿ ಗರಿ ಯಾಕಡೆ ಎತ್ತಿ ಹಾಕ್ತೀರ? ಗರಿ ಅಂದ್ರೆ ಬದಿಂಗ್ ಕಡಿಕ್ ಹಾಕ್ತಿವಿ ಸರ್, ಬದುಗಳು ಇರ್ತಾವಲ್ಲ ಆ ಕಡಿಕ್ ಹಾಕ್ಬೇಕು, ಆಮೇಲೆ ಇಲ್ಲಾಂದ್ರೆ ಬಾಣ್ಲಿಗಳು ಹೊಡ್ಸಿದ್ರೆ ಅದು ಕ್ಲೀನ್ ಆಗುತ್ತೆ ಸರ್, ಚೆನ್ನಾಗಾಗುತ್ತೆ, ಗೊಬ್ಬರ ಆಗುತ್ತೆ ಅದು ಕೊಳ್ತು. ಮತ್ತೆ ಬೇರೆ ಕಡೆ ಯಾಕೆ ಎತ್ತಿ ಹಾಕ್ತೀರ ನೀವು? ಬೇರೆ ಕಡೆ ಅಂದ್ರೆ ಈಗ ಬೇಗ ಒಡಿಸ್ಲಿದ್ದಾಗ ಬೇರೆ ಕಡೆ ಎತ್ತಾಕ್ತಿವಿ ಸರ್. ಈಗ ಬೇರೆ ಕಡೆ ಒಂದ್ ಕಡೆ ಎತ್ತಿ ಹಾಕಿ ಅದಕ್ಕೆ ಬೆಂಕಿ ಹಚ್ಚೋದು ಈ ತರ ಏನಾದ್ರು ಮಾಡ್ತೀರ ಸರ್? ಆತರ ಮಾಡಲ್ಲ, ಯಾಕಂದ್ರೆ ತೋಟಗಳು ಹಾಳಾಗ್ತವೆ ಬೆಂಕಿ ಹಚ್ಚಿದ್ರಿ, ಬದ್ದ ಬದ ಉರ್ಕತ್ತ ಹೋಗಿ ತೋಟಗಳು ಹಾಳಾಗ್ತವ, ಹಂಗಾಗಿ ಮಾಡಲ್ಲ ಸರ್. ಈಗ ನಾವು ಬೇರೆ ಕಡೆ ಎತ್ತಿ ಹಾಕೋದ್ಕಿನ ಅಲ್ಲೇ ಬಿಟ್ಟು ನಾವು ಬಾಂಡ್ಲಿ ಅಂದ್ರೆ ಒಡಿಸ್ಬಿಟ್ರೆ ಅಲ್ಲೇ ಈ ಒಂದು ನಮ್ಮಲ್ಲೇ ಸಿಗಂತ ತ್ಯಾಜ್ಯಗಳಿಂದ ಸಾವಯವ ಗೊಬ್ಬರ ಉತ್ಪಾದನೆ ಮಾಡ್ಕೋಬೋದಲ್ವಾ? ಅದು ಇನ್ನು ಒಳ್ಳೇದೇ ಸರ್, ಗಿಡ ಬಡ್ಡೆಗೆ ಹಾಕಿದ್ರೆ ಇನ್ನೂ ಚೆನ್ನಾಗೆ ಸರ್, ಅದು ಯಾಕಂದ್ರೆ ಬಾಂಡ್ಲಿ ಹೊಡೆದಾಗ ಅವು ಕತ್ತರಿಸ್ತಲ್ಲ, ಹಂಗಾಗಿ ಗೊಬ್ಬರ ಚೆನ್ನಾಗಾಗುತ್ತೆ ಸರ್. ಈಗ ನಿಮ್ಮ ತೋಟದೊಳಗಡೆ ಸಾಕಷ್ಟು ನೀರು ಇದೆ ನಿಮಗೆ, ಎಲ್ಲೇ ಒಂದ್ ಕಡೆ ಈ ಸೊಪ್ಪಾಗ್ಲಿ ಹೂವು ತರಕಾರಿ ಇಂಥವೆಲ್ಲ ಸ್ವಲ್ಪ ಬೆಳಕೊಂಡು ಅದ್ರ ದಿನನಿತ್ಯ ನೀವು ಆದಾಯ ತಗೊಳ್ಬೋದಲ್ಲ? ತಗೊಂಬೋದು ಸರ್, ಅದು ಅವು ಗಿಡಗಳು ದೊಡ್ಡವು ಸಾಲೆ ಆಗಿ ಅದ್ರಲ್ಲಿ ಬೆಳೆಯಲ್ಲ ಸರ್, ನೆರಳು ಬೀಳುತ್ತಾ ಹಂಗಾಗಿ ಬೆಳೆಯಲ್ಲ ಸರ್, ಚಿಕ್ಕ ಗಿಡಗಳಾದ್ರೆ ಬೆಳಿಬಹುದು. ಈಗ ಅಡಿಕೆಗೆ ನೀವು ಹೆಚ್ಚಾಗಿ ಯಾವ ಗೊಬ್ಬರ ಕೊಟ್ಟು ಬೆಳಿತಾ ಇದ್ರೆ? ನಮ್ಮನೆಯಲ್ಲಿ ಇದೆ ಅದು ಎಲ್ಲ ಬರೆಯ ಗೌರ್ಮೆಂಟ್ ಗೊಬ್ಬರಗಳು, ಈ ದನಿ ಗೊಬ್ಬರನೇ ಕಮ್ಮಿ. ಯಾಕೆ ಅನ್ಸುತ್ತೆ ನಿಮ್ಗೆ ಹೆಚ್ಚಾಗಿ ನಾವು ರಾಸಾಯನಿಕ ಗೊಬ್ಬರ ಕೊಡ್ಬೇಕಂತ? ಅದೇ ಗಿಡಗಳು ಚೆನ್ನಾಗಿರ್ತವೆ ಅಂತ ಮಾಡ್ತಾರ ಸರ್ ಅವರು, ನಮಗೇನದು ಇದು ಕೊಟ್ಟಿಗೆ ಗೊಬ್ಬರನೇ ಚೆನ್ನಾಗಿ. ಈಗ ಅಡಿಕೆನ ಈಗ ನೀವೇ ಸಂತು ಬೇಯಿಸಿ ಮಾರಾಟ ಮಾಡಿದ್ರೆ ಹೆಚ್ಚು ಲಾಭ ಗಳಿಸ್ಬೋದಲ್ಲ? ಅದನ್ನ ನಾವೇ ಮಾಡ್ತೀವಿ ಸರ್, ನಾವು ಕೊಡಲ್ಲ ಯಾರಿಗೂ ಕೇಣಿಯ. ಈಗ ಅಡಿಕೆ ಅಂದ್ರೆ ಕಟಾವಿ ಬಂದಾಗ ಅಂದ್ರೆ ಕೇಣಿ ಕೊಡೋದು ಉತ್ತಮ ಅಲ್ಲ ಅಂತ ಹೇಳ್ತೀರಾ? ಕೇಣಿ ಕೊಡೋದು ಉತ್ತಮ ಅಂತಾರೆ ಸರ್, ಆದ್ರೂ ಕೊಡಲ್ಲ ಸರ್, ಯಾಕಂದ್ರೆ ಗೋಟು ಅದೆಲ್ಲ ಅವ್ರಿಗೆ ಹೋಗುತ್ತೆ, ಹಸ ಮಾತ್ರ ನಮಗ್ ಬರುತ್ತೆ, ಹಂಗಾಗಿ ನಾವು ಕೊಡಲ್ಲ ಸರ್. ಗೋಟ್ ಇದ್ರೆ ಮಂಥನ ಮಾಡ್ಬೋದು, ಹಸ ಆದ್ರೆ ಹಿಂಗೆ ದುಂಡ್ಗಿಟ್ಕೊಬೋದು, ಅದಕ್ಕರ ಉಪಯೋಗ ಆಗುತ್ತೆ ಅಂತ ನಾವು ಕೊಡಲ್ಲ ಸರ್, ನಾವೇ ಮಾಡ್ತೀವಿ ಎಷ್ಟೇ ಕಷ್ಟ ಆದ್ರೂ. ನೀವು ಗೋಟು ಎಲ್ಲ ಮಾರಾಟ ಮಾಡ್ತೀರಾ? ಗೋಟು ಮಾರಾಟ ಮಾಡ್ತೀವಿ ಸರ್. ಈಗ ಬೇರೆ ರೈತರು ನಮಗೆ ಗೋಟು ಬೇಕು ಅಂತಂದ್ರೆ ಅಂದ್ರೆ ಎಷ್ಟು ರೂಪಾಯಿಗೆ ಒಂದು ಮಾರಾಟ ಮಾಡ್ತೀರ? 3 ರೂಪಾಯಿಗೊಂದು ಸರ್, ಬಹಳ ಜನ ತಗೊಂಡು ಹೋಗ್ತಾರ ಸರ್, ಎಲ್ಲ ಕಡೆ ನಡೀತಾರದು 3 ರೂಪಾಯಿ ಸರ್. ಈಗೆಲ್ಲ ಹಳೆ ಕಾಲದ ಮರಗಳೇ ಆಗ್ಬೇಕು ಅಂತ ಹೇಳ್ತಾರೆ, ನಿಮ್ಮ ಅಂದ್ರೆ ಸುಮಾರು ಸಾಕಷ್ಟು ವರ್ಷ ಆಗಿದೆ ನೀವು ನಾಟಿ ಮಾಡಿ? ಹ್ಞೂ ಸರ್, ಆಗಿ ಬಹಳ ದಿನ ಆಗಿತ್ತೆ ಸರ್. ಈಗೆಲ್ಲ ಅಡಿಕೆ ಬೇಯಿಸೋದು ಅಂತಂದ್ರೆ ಯಾವ ರೀತಿ ಏನೇನು ಕೆಲಸ ಮಾಡಬೇಕಾಗುತ್ತೆ? ಬೇಯಿಸೋದಂದ್ರೆ ಸರ್, ಕೂಲೆನ್ ಕರ್ಕೊಂಡು ಹೋಗ್ಬೇಕು, ಕೆಡಿಸ್ಬೇಕು, ಅದನ್ನ ಮತ್ತೆ ಏರ್ಕೆಂಬಂದು ಸುಲಿಸ್ಬೇಕು, ಅದನ್ನ ಮತ್ತೆ ಬೇಯಿಸಿ ಒಣಗ್ಬೇಕು, ಅದ್ರಲ್ಲಿ ಗೋಟ್ ಎಲ್ಲ ತೆಗಿಬೇಕು, ಅದನ್ನೇ ಸಪ್ರೇಟ್ ಮಾಡ್ಬೇಕು, ಇದನ್ನೇ ಸಪ್ರೇಟ್ ಮಾಡ್ಬೇಕು, ಹಂಗಾಗಿ ಕೆಲಸ ಜಾಸ್ತಿ ಸರ್. ಈಗ ಸುಲಿಯೋದಂತಂದ್ರೆ ಈಗೆಲ್ಲ ಯಂತ್ರಗಳು ಬಂದವೆ, ಅಂದ್ರೆ ನೀವು ಯಾವ ರೀತಿ ಸುಲಿಸ್ತೀರ? ನಾವು ಯಂತ್ರದಾಗು ಸುಲಿಸ್ತೀವಿ, ಜನತಾಗು ಸುಲಿಸ್ತೀವಿ, ನಮಗೆ ಯಂತ್ರಕ್ಕಿಂತ ಜನತೆ ಸುಲಿಸ್ತವಲ್ಲ ಅದೇ ಈಸಿ ಅನ್ಸುತ್ತೆ ಸರ್. ಇದು ಅಂದ್ರೆ ನುಚ್ಚು ಬರೋದು, ಬೇರೆ ಬೇರೆ ಐಟಮ್ಗಳು ಒಂದ್ 5-6 ಐಟಮ್ ಬರ್ತಾವ ಸರ್, ಅದಾದ್ರೆ 2 ಐಟಮ್ ಸುಲಿತರ, ಆಮೇಲೆ ಇಂಗಡಿಸ್ಕೊಂತೀವಿ, ಗೋಟ್ ಬೇರೆ ಹಸ ಬೇರೆ ಮಾಡ್ತವ, ಹಂಗಾಗಿ ಅದೇ ಚೆನ್ನಾಗಿ ಅನ್ಸುತ್ತೆ ಸರ್. ಈಗ ಯಂತ್ರಗಳು ಅಂತಂದ್ರೆ ಹೆಚ್ಚು ಅದಕ್ಕೇನು ಕೂಲಿ ಕಾರ್ಮಿಕರು ಬೇಕಾಗಲ್ಲ, ಈ ಕೈಲಿಂದ ಸುಲಿಬೇಕಂತಂದ್ರೆ ಸಾಕಷ್ಟು ಜನ ಕೂಲಿ ಕಾರ್ಮಿಕರು ಬೇಕಾಗ್ತಾರೆ, ಅಂದ್ರೆ ನಿಮಗೆ ಆ ರೀತಿ ಏನ್ ಸಮಸ್ಯೆ ಇಲ್ಲ ಕೂಲಿ ಕಾರ್ಮಿಕರದು? ಇಲ್ಲ ಸರ್, ಸಿಗ್ತಾರೆ, ಸಿಗ್ಲದಾಗ ಯಂತ್ರಕ್ಕೆ ಹಾಕೋದು, ಮಿಷಿನ್ಗೆ ಹಾಕಿ ಸುಲ್ಸೋದು, ಸಿಕ್ಕಾಗ ಅದಕ್ಕೆ ಸುಲ್ಸೋದು, ಏನ್ ಮಾಡಕ್ಕಾಗತ್ತೆ, ಯಾವ್ದು ಉಪಯೋಗ ಅದು. ಈಗ ಮನೆ ಹತ್ರ ಎಲ್ಲ ಜಾಗ ಬಹಳಷ್ಟು ಬೇಕು, ನಿಮಗೆ ಜಾಗ ಇದೆಯಾ ಮನೆ ಹತ್ರ? ಸ್ವಲ್ಪ ಇದೆ ಸರ್, ಅದಾಗಲ್ಲ ಸರ್ ಜಾಗ. ಈಗ ಅವಕ್ಕೆಲ್ಲ ಪಾಟುಗಳು ಬೇಕು, ಪಾತ್ರೆಗಳು ಬೇಕು, ಅವನ್ನೆಲ್ಲ ಯಾವ ರೀತಿ ನೀವು ಜೋಡಣೆ ಮಾಡಿದ್ರೆ? ಜೋಡಣೆ ಅಂದ್ರೆ ಮೊದ್ಲಿಂದನೂ ಇವ್ರದ್ದು ತೋಟ ಇತ್ತು. ಸೌದೆ ಸಿಗ್ತಾವಲ್ಲ ಸರ್ ತೋಟಗಳಾಗಿ, ತೆಂಗಿ ಮಟ್ಟೆ ಅವೆಲ್ಲ ತೆಂಗಿನ ಹೂ ಅವೆಲ್ಲ ಸಿಗ್ತಾವಲ್ಲ, ಹಾಗಾಗಿ ನಡೆಯುತ್ತೆ ಸರ್. ಈಗ ಒಬ್ರು ಪ್ರತಿನಿತ್ಯ ಎಷ್ಟು ಡಬ್ಬ ಕಾಯಿ ಸುಲಿತಾರೆ ಈ ಒಂದು ಅಡಿಕೆ ಸುಲಿಬೇಕು ಅಂತಂದ್ರೆ? 3 ಡಬ್ಬ 4 ಡಬ್ಬ 5 ಡಬ್ಬದ ಗಟ್ಟಲೆ ಸುಲಿತಾರೆ. ಒಬ್ರು 1 ಡಬ್ಬ ಸುಲಿತಾರೆ, ಅವರು ಡಿಫ್ರೆಂಟ್, ಅವರು ಸುಲಿಯೋದ್ರ ಬಗ್ಗೆ ಇರುತ್ತೆ ಸರ್. ಜೋರ ಸುಲಿಯರು ಇರ್ತಾರೆ, ನಿಧಾನಕ್ಕೆ ಸುಲಿಯರು ಇರ್ತಾರೆ. ಈಗ ಒಂದ್ ಡಬ್ಬ ಸುಲಿಬೇಕಂತಂದ್ರೆ ಇಂತಿಷ್ಟು ಅಂತ ಹೇಳಿ ಹಣ ಮಾಡಿರ್ತೀರ ನೀವು? ಹ್ಞೂ ಸರ್, 120 130. ಅವ್ರಿಗೆ ಊಟ ಕೊಡ್ಬೇಕು, ಮೊದ್ಲ ಕಾಲದಾಗೆ ಊಟ ಇರಲ್ಲ ಏನಿರಲ್ಲ, ಈಗ ಊಟ ಕಾಫಿ ಎಲ್ಲದು ಕೊಡ್ಬೇಕು ಸರ್. ಈಗ ಪ್ರತಿನಿತ್ಯ ಇಷ್ಟು ಕೂಲಿ ಅಂತ ಹೇಳಿ ಮಾಡಿದ್ರೆ ಬರಲ್ಲ ಆ ತರ? ಇಲ್ಲ ಸರ್, ಆ ತರ ಬರಲ್ಲ, ಡಬ್ಬದ ಲೆಕ್ಕನೆ ಬರೋದು. ಈಗ ಸುಮಾರು ಅಂತಂದ್ರೆ ನಿಮ್ಮ ಒಂದು ಇದರಲ್ಲಿ ಪ್ರತಿನಿತ್ಯ ಎಷ್ಟು ಜನ ಕೂಲಿ ಕಾರ್ಮಿಕರು ಬರ್ತಾರೆ? ಒಂದು 20 ಜನ ಬರ್ತಾರೆ ಸರ್. ಅಂದ್ರೆ ಈಗ ಅಡಿಕೆ ಕಟಾವು ಅಂತಂದ್ರೆ ಒಂದೇ ಸಲಕ್ಕೆ ಬರಲ್ಲ? ಬರಲ್ಲ ಸರ್, ಅದು ಕಾಲು ಖಾಲಿ ಆದಂಗೆ ತಂದಾಕ್ಬೇಕು, ಸ್ಟಾಕ್ ಹಾಕಕ್ಕೆ ಮಿಷಿನ್ ಇರಲ್ಲ, ಹಂಗಾಗಿ ಅದು ಕಾಲು ಖಾಲಿ ಆದಂಗೆ ತರ್ಬೇಕು ಸರ್. ಇವತ್ತು ಒಂದ್ ಲೋಡ್ ತಂದ್ರೆ 2 ದಿನ ಸುಲಿತಾರೆ, ಮತ್ತೋಗ್ ತರ್ಬೇಕು ಆ ತರ ಸರ್. ಈಗ ಅಡಿಕೆ ಸುಲಿತಿರಲ್ಲ, ಆ ಸಿಪ್ಪೆ ಬರುತ್ತೆ, ಆ ಸಿಪ್ಪೆ ಏನ್ ಮಾಡ್ತೀರಾ ನೀವು? ಆ ಸಿಪ್ಪೆನ ತೋಟಕ್ಕೆ ಹಾಕಾರ ತೋಟಕ್ಕೆ ಹಾಕ್ತಾರೆ, ತಿಳಿಲುದರು ಹೋಗಿ ಆ ಕೆರೆಯಕ್ಕೆ ಬಿಸಾಕೋದು, ಸೈಡಿಗೆಲ್ಲಾರ ಹಾಕೋದು ಮಾಡ್ತಾರೆ. ಈಗ ಅಡಿಕೆ ಸಿಪ್ಪೆಯಿಂದ ಸಾಕಷ್ಟು ಅಂದ್ರೆ ಸಾವಯವ ಗೊಬ್ಬರ ಮಾಡಬಹುದು, ಆ ತರ ನೀವ್ ಯಾಕೆ ಮಾಡ್ಕೋಬಾರದು? ನಮ್ದಂದ್ರೆ ನಾವು ತಿಪ್ಪಿಗೆ ಹಾಕ್ತಾರೆ, ಅದನ್ನ ತಂದು ತೋಟಕ್ಕೆ ಹಾಕೋದು, ಅದೆಲ್ಲ ಕೊಳತ್ ಮೇಲೆ ಗೊಬ್ಬರ ಆಮೇಲೆ ಮತ್ತೆ ಜಮೀನಿಗೆ ಹಾಕ್ತಾರೆ, ಜಮೀನಿಗೆ ಹಾಕೋದು. ಈಗ ಅಡಿಕೆ ಈಗೆಲ್ಲ ಕಾಯಿ ಸುಲಿದ ಮೇಲೆ ಮತ್ತೆ ಅವನ್ನ ಬೇಸದಂತಂದ್ರೆ ಏನೇನು ಅದಕ್ಕೆ ಕೊಡ್ಬೇಕಾಗುತ್ತೆ? ಬೇಸದಂದ್ರೆ ನೀರ್ ಹಾಕ್ಬೇಕು ಅದಕ್ಕೆ, ಆಮೇಲೆ ಅವಕ್ಕೆ ಏನೇನು ಪೌಡರ್ ಇರ್ತಾವ ಸರ್, 2-3 ತರ ಪೌಡರ್ ಇರ್ತಾವ, ಅವನ್ನೆಲ್ಲ ತಂದು ಹಾಕ್ಬೇಕು. ಇಲ್ಲ, ಮೊದ್ಲ ಕಾಲದಾಗೆ ಸುಣ್ಣ ಎಲೆ ಬೆಲ್ಲ ಹಾಕೋರು, ಈಗ ಅವೆಲ್ಲ ಸರ್ ಇಲ್ಲ ಸರ್. ಇವಾಗೆಲ್ಲ 2-3 ತರ ಪೌಡರ್ ಮಾಡ್ಕೊಂಡ್ರ ಅದ್ ನೀರು ಚೆನ್ನಾಗಿ ಮಾಡ್ಬೇಕಾರೆ ಕುದಿಬೇಕಾರೆ ಆ ಪೌಡರ್ ಹಾಕ್ತಾರ, ಹಂಗಾಗಿ ಚೆನ್ನಾಗ್ ಬರುತ್ತೆ ಇವಾಗ ಕಲರ್. ಕೆಮಿಕಲ್ ಪೌಡ್ರು ಅವಾಗೆಲ್ಲ ಸುಣ್ಣ ಎಲೆ ಬೆಲ್ಲ ಹಾಕೋರು ಸರ್. ಅಡಿಕೆ ಕೆಂಪು ಬರ್ಬೇಕಂತಂದ್ರೆ ಬೇರೆ ಎಲ್ಲ ಸುಣ್ಣ ಈ ತರ ಹಾಕ್ತಾ ಇದ್ರ? ಸುಣ್ಣ ಹಾಕ್ತಿದ್ರು ಸರ್, ಇವಾಗೆಲ್ಲ ಇವೆ ಅದ ಪೌಡರ್ಗಳು ಮಾಡ್ತಾರಲ್ಲ ಅದನ್ನೇ ಹಾಕ್ತಾರೆ, ಅವು ಚೆನ್ನಾಗ್ ಬರುತ್ತೆ ಸರ್ ಕಲರ್. ಈಗ ಅಡಿಕೆದು ಹಾಲು ಅಂತ ಹೇಳಿ ತೆಗಿಯರು ಕೆಂಪುದು ರೆಡ್ ಕಲರ್ದು, ಅದನ್ನ ಮತ್ತೆ ಮುಂದಿನ ಒಂದು ಅಡಿಕೆ ಬೇಸ್ಬೇಕಾದ್ರೆ ಅದನ್ನ ಹಾಕಿ ಇದು ರೆಡಿ ಮಾಡ್ತಾ ಇದ್ರು. ಇವಾಗ ಆ ತರ ಮಾಡಲ್ಲ ಸರ್, ಇವಾಗೆಲ್ಲ ಅವಾಗ್ಲೇ ಡೈರೆಕ್ಟ್ ಆಗಿ ಮಾಡ್ಕೊಂಡ್ಬಿಡ್ತಾರೆ. ಒಂದು ಪಾತ್ರೆಯಲ್ಲಿ ಎಷ್ಟು ಕೆಜಿ ಬೇಸ್ಬೋದು ಅಂತ ಹೇಳ್ತೀರ? ಕೆಜಿ ಅಂದ್ರೆ ಅದು ಪಾತ್ರೆ ಯಾವ ತರ ಇರುತ್ತೋ ಆತರ, ದೊಡ್ಡ ಪಾತ್ರೆಗಳಾದ್ರೆ 1 ಕೆಜಿ ಬೇಸ್ಬೋದು, ಸಣ್ಣ ಪಾತ್ರೆಗಳಿಗೆ 5 ಕೆಜಿ ಬೇಸ್ಬೋದು, ಅದಕ್ಕಿಂತ ಚಿಕ್ಕ ಪಾತ್ರೆ ಆದ್ರೆ 2 ಕೆಜಿ, ಅದ್ರ ಮೇಲೆ ಡಿಫ್ರೆಂಟ್. ಈಗ ಬೇಸ್ಬೇಕಂತಂದ್ರೆ ಸುಮಾರು 1 ಗಂಟೆ ನೀವು ಅಲ್ಲಿ ಶಾಖ ಕೊಡ್ಬೇಕಾಗುತ್ತೆ? ಹ್ಞೂ ಸರ್, 1 ಗಂಟೆ ಬೇಕಾಗುತ್ತೆ. ಪಾತ್ರೆಯಲ್ಲಿ ಇಟ್ಟಿರ್ತೀರ, ಬೇಯ್ತವೆ, ಮತ್ತೆ ಅದನ್ನ ಬಿಸಿಲಿಗೆ ಅಂತಂದ್ರೆ ಎಷ್ಟು ದಿನ ಒಣಸ್ಬೇಕಾಗುತ್ತೆ? ಹಾಲಿ ಅಂದ್ರೆ ಫುಲ್ಲು ಚೆನ್ನಾಗಿ ಬಿಸಿಲೈತೆ ಅಂದ್ರೆ 4 ದಿನ ಬೇಕು, ಸ್ವಲ್ಪ ಬಿಸಿಲು ಕಮ್ಮಿ ಐತೆ ಅಂದ್ರೆ 5 ದಿನ ಬೇಕು ಸರ್. ಈಗೆಲ್ಲ ಈ ವರ್ಷ ಮಳೆಗಾಲ ಜಾಸ್ತಿ ಆಯ್ತಪ್ಪ ಅಂದ್ರೆ ನಿಮಗೆಲ್ಲ ಸಮಸ್ಯೆ ಆಗಿದೆ, ನಿಮಗೆ ಬಿಸಿಲು ಇರಲಿಲ್ಲ, ಅವಾಗೆಲ್ಲ ಒಣಸೋದು ಬಹಳ ಕಷ್ಟ ಆಗಿದೆ. ಅಯ್ಯೋ, ಸಮಸ್ಯೆ ಅಂತ ಕೇಳ್ತೀರ ಸರ್, ಎಲ್ಲ ಗೋಟ್ ಆಗಿ ಕೆಳಗ್ ಉದುರಿತೆ, ಆಮೇಲೆ ಮಳೆ ಬಂದು ಬಹಳ ಒಂದ್ ಸ್ವಲ್ಪ ಮಳೆ ಇದ್ರೂ ಚೆನ್ನಾಗೆ ಇಲ್ಲದ್ರು ಚೆನ್ನಾಗೆ ಅನಿಸುತ್ತೆ, ಇದ್ರೆ ಗೋಟ್ ಆಗಿ ಎಲ್ಲ ಉದುರುತ್ತು ಅಂತೀವಿ, ಇಲ್ದಾಗ ಅಯ್ಯೋ ಮಳೆ ಇಲ್ಲ ಅಂತೀವಿ, ಎಲ್ಲದಕ್ಕೂ ಒಂದು ಸಮಸ್ಯೆ. ಮತ್ತೆ ಮಳೆ ಬಂದ್ರೂ ಸಮಸ್ಯೆ, ಬರ್ಲದ್ರೂ ಸಮಸ್ಯೆನೆ. ಅಂದ್ರೆ ಅಲ್ಲಿ ಸರಿಯಾಗಿ ಅಡಿಕೆ ಒಣಗ್ಲಿಲ್ಲ ಅಂದ್ರೆ ಏನ್ ಸಮಸ್ಯೆ ಆಗುತ್ತೆ ನಿಮಗೆ? ಸಮಸ್ಯೆ ಅಂದ್ರೆ ಸರ್, ಅಡಿಕೆ ಒಣಗ್ಲಿಲ್ಲ ಅಂದ್ರೆ ಅದು ಮೇಲೆ ಹೂ ಕುತ್ಕೊಳ್ಳೋದು, ನಾವು ಮತ್ತೆ ಕ್ಲೀನ್ ಮಾಡ್ಬೇಕಾಗುತ್ತೆ ಸರ್, ಅದಕ್ಕೆ ಬಣ್ಣ ಹಚ್ಬೇಕು, ಅದನ್ನ ಇದನ್ನ ಮಾಡ್ಬೇಕಾಗುತ್ತೆ, ಅದನ್ನ ಮತ್ತೆ ಅಗಳಗಳು ತಾಟು ತೆಗೆಯೋದು ಮುಚ್ಚೋದು, ಬಾರಿ ಪುರಾಣ. ಬಿಸಿಲು ಇದ್ರೆ ಏನು ಅನ್ಸಲ್ಲ ಸರ್. ಈಗ ಬಿಸಿಲಿಗೆ ಒಂದ್ 4-5 ದಿನ ಒಣಗ್ತಾ ಅಂದ್ರೆ ನೀವು ತಂದೆಲ್ಲ ಚೀಲದಾಗ ತುಂಬಿಡ್ಬೋದು. ಇದಾದ್ರೆ ಇನ್ನು 15 ದಿನಗಟ್ಟಲೆ ಅವರು ಕಮ್ಮಿ ಇದ್ದರೂ ಉರಿತಾರೆ, ಯಾಕಂದ್ರೆ ಹಸಿಗೆ ಹಸಿ ಆಗಿ ಲಾಳೆ ಆಗಿ ವಾಸನೆ ಬರುತ್ತೆ, ಮೇಲೆಲ್ಲ ಹೂ ಕುತ್ಕಂತತ್ತೆ ಅಂತಂದು ಇದನ್ನ ಮಾಡ್ತಾರೆ ಸರ್. ಈಗೆಲ್ಲ ಬೇಸ್ ಮೇಲೆ ಒಣಗಿ ಮೇಲೆ ಮತ್ತೆ ಅದ್ರಾಗ ಏನಾದ್ರು ವರ್ಗೀಕರಣ ಮಾಡ್ತಾರಾ ಐಟಮ್, ಇದು 1st ಐಟಮ್ 2nd ಐಟಮ್ ಅಂತ ಈ ತರ ಅಡಿಕೆಯಲ್ಲಿ? ಹ್ಞೂ ಸರ್, ಒಣಗಿದ್ದ ಬೇರೆ ಇಡ್ತಾರೆ, ಹಸಿ ಇರೋದ ಬೇರೆ ಇಡ್ತಾರೆ, ಅದು ಮತ್ತೆ ಅದಕ್ಕೆ ಅದಕ್ಕೆ ಬೆರಗಿಸಿದ್ರೆ ಹೂ ಕುತ್ಕಂತುತ್ತೆ, ಸರಿ ಆಗಲ್ಲ. ಅಲ್ಲ, ಈ ಸಣ್ಣದೇ ಬೇರೆ ದೊಡ್ಡದೇ ಬೇರೆ ಈ ತರ ಮಾಡ್ತಾರೆ? ಇಲ್ಲ ಸರ್, ಆ ತರ ಏನು ಮಾಡಲ್ಲ, ಅದೇ ಗೋಟ್ ಮಾತ್ರ ತೆಗಿತಾರ, ಇನ್ನೆಲ್ಲ ಒಂದೇ ಹೊಸ ಎಲ್ಲ ಒಂದೇ. ಈಗ ಅಡಿಕೆ ಎಲ್ಲ ನೀವು ಒಣಗಿಸಿ ಚೀಲ ತುಂಬಿಟ್ಟಾಗ ಮತ್ತೆ ಮಾರಾಟ ಅಂತಂದ್ರೆ ಯಾವ ಮಾರಾಟ ಮಾಡ್ತೀರಾ? ಮಾರಾಟ ಅಂದ್ರೆ ನಮಗೆ ಯಾವ ದುಡ್ಡಿನ ಪ್ರಾಬ್ಲಮ್ ಬರುತ್ತೋ ಅವಾಗ. ಈಗ ನಿಮಗೆ ದುಡ್ಡಿನ ಸಮಸ್ಯೆ ಬರಲಿಲ್ಲ ಅಂತಂದ್ರೆ? ಸಮಸ್ಯೆ ಬರಲಿಲ್ಲ ಅಂದ್ರೆ ಹಾಗೆ ಇಟ್ಕೊಂತಾರೆ, ರೇಟ್ ಬರಲಿ ಅಂತ 1 ವರ್ಷ 2 ವರ್ಷ ಕಾಯ್ತಾರೆ, ರೇಟ್ ಬಂದ ಮಾರ್ತಾರೆ. ಈಗ ಏನ್ ರೇಟ್ ಸಿಕ್ಕ್ರೆ ನಿಮಗೆ ಇದು ಅಡಿಕೆ ಲಾಭದಾಯಕ ಅಂತ ಹೇಳ್ತೀರಾ? ಈಗ 2 ವರ್ಷ ಪರವಾಗಿಲ್ಲ ಸರ್, ರೇಟ್ ಐತೆ, ಅವಾಗ 30,000 35,000 ಆಗೋದು, ಅವಾಗ ಈಗ ಈ ಖರ್ಚಿಗೆ 30,000 35,000 ಆಗಲ್ಲ, 40 ಮೇಲಿದ್ರೆ ಹೆಂಗಾದ್ರೂ ಮೇಂಟೈನ್ ಮಾಡ್ಬೋದು ಸರ್. ಈಗೆಲ್ಲ ಇಷ್ಟೊಂದು ಕೃಷಿಯಲ್ಲಿ ಸಾಕಷ್ಟು ಆದಾಯ ಇದೆ, ಇದ್ರ ಜೊತೆ ಮತ್ತೆ ಸ್ತ್ರೀಶಕ್ತಿ ಸ್ವಸಹಾಯ ಗುಂಪು ನಾವು ಒಂದು ರಚನೆ ಮಾಡ್ಕೋಬೇಕು, ಸಾಕಷ್ಟು ಜನ ರೈತ ಮಹಿಳೆಯರು ಸೇರಿ ಅಂತ ಹೇಳಿ, ಯಾಕೆ ಅನಿಸ್ತು ನಿಮಗೆ ಗುಂಪು ಅಂದ್ರೆ? ಈ ಚೆನ್ನಾಗಿ ಅನ್ಸುತ್ತೆ ಸರ್, ಈ ಧರ್ಮಸ್ಥಳ ಸಂಘ ಅಂತ ಎಲ್ಲ ಬೇರೆ ಕಡೆ ಎಲ್ಲ ನೋಡಿವಿ ಚೆನ್ನಾಗಿ ನಡೆದುತ್ತೆ, ನಮ್ ಕಡೆ ಈಗ ಮಾಡ್ತಾ ಇದೀವಿ, ಅದು ಅದೇ ತರ ನಡ್ಕಂತ ಹೋದ್ರೆ ಚೆನ್ನಾಗಿ ಅನ್ಸುತ್ತೆ ಸರ್. ಎಷ್ಟು ಜನ ಸೇರ್ಕೊಂಡಿದ್ರ ಈ ಒಂದು ಸ್ತ್ರೀಶಕ್ತಿ ಗುಂಪು ರಚನೆ ಮಾಡಿದ್ರೆ? 10 ಜನ ಇದೀವಿ ಸರ್. ಈಗ 10 ಜನದಲ್ಲಿ ಒಬ್ರು ಇಬ್ರು ಪ್ರತಿನಿಧಿ ಈ ತರ ಮಾಡ್ಕೊಂಡಿದ್ರೆ? ಹ್ಞೂ, 3 ನಾವು ಆಗಿ ಸರ್ ಪ್ರತಿನಿಧಿಯಾಗಿ. ಈಗ ಎಷ್ಟೆಷ್ಟು ಉಳಿತಾಯ ಮಾಡ್ತೀರಾ ಅಣ್ಣ? 20-20 ಕಟ್ತೀವಿ ಸರ್, ಅದೇ ಉಳಿತಾಯ. ಈಗ 20 ರೂಪಾಯಿ ಎಲ್ಲರೂ ಕಲೆಕ್ಟ್ ಮಾಡ್ತೀರಾ, 10 ಜನಕ್ಕೆ 200 ರೂಪಾಯಿ ಆಗುತ್ತೆ, ಅದನ್ನೆಲ್ಲ ಎಲ್ಲಿ ಯಾವ ಬ್ಯಾಂಕ್ ನಲ್ಲಿ ಉಳಿತಾಯ ಮಾಡ್ತೀರಾ? ಇಲ್ಲಿ ಬಂದು ಕಟ್ಟಿಸ್ಕೊಂಡು ಹೋಗ್ತಾರೆ ಸರ್ ಸಂಘದವರು. ಈಗ ಚಲನ್ ತುಂಬುದು ಬ್ಯಾಂಕ್ನೆಲ್ಲ ವ್ಯವಹಾರ ಮಾಡೋದು ಅಂದ್ರೆ ನಿಮ್ಮ ಒಂದು ಸಂಘದ ಎಲ್ಲ ಸದಸ್ಯರಿಗೆ ಗೊತ್ತಿದೆಯಾ ಇದು? ಎಲ್ಲರೂ ಓದಿದಾರೆ, ಈಗಿನ ಕಾಲದಾಗ ಯಾರು ಓದಿದ್ದಾರಿಲ್ಲ, ಎಲ್ಲರೂ SLC ನಾರ ಇಲ್ಲ 7th year ಮಾಡಿದ್ದಾರೆ, ಗೊತ್ತೈತೆ ಸರ್. ಈಗ ವಾರಕ್ಕೊಮ್ಮೆ ಸಭೆ ಸೇರಿಸ್ತಾರಲ್ಲ, ಅಲ್ಲಿ ಏನ್ ಚರ್ಚೆ ಮಾಡ್ತೀರಾ ನೀವು? ಸರ್ ಅವರು ಸರ್ ಬಂದು ಹೇಳ್ತಾರೆ ಹಾಗೆ ಬೆಳೆಸ್ರಿ ಈಗ ಬೆಳೆಸ್ರಿ ಅಂತ, ಬೆಳೆಸಿ ಅಂತ ಹೋಗ್ತಾ ಇದಾರೆ, ಇನ್ನು ಮುಂದೆ ಗೊತ್ತಾಗುತ್ತೆ ಸರ್. ಚೆನ್ನಾಗಿ ದುಡ್ಡು ಎತ್ತಿಯಬೇಕು, ಅದನ್ನ ಉಳಿತಾಯ ಕಟ್ಕೊಂತ ಕರೆಕ್ಟ್ ಟೈಮಿಗೆ ಉಳಿತಾಯ ಬಡ್ಡಿ ಅದನ್ನ ಕಟ್ಕೊಂತ ಹೋಗ್ಬೇಕು, ಹೂ ಬೆಳೀರಿ ಅದು ಇದು ಬೆಳೀರಿ ಅಂತಾರೆ. ಆದ್ರೆ ಈ ಮನೆಗಳಕ್ಕೆ ಮಾಡರಿದ್ರೆ ಅವೆಲ್ಲ ಸರಿ ಸರ್, ಮಾಡರಿಲ್ಲ ಮನೆಗಳ ಸರಿ ಅನ್ಸಲ್ಲ ಅಷ್ಟೇ. ಈಗ ಬೇರೆ ಕಡೆ ಎಲ್ಲ ಕೃಷಿ ಪ್ರವಾಸಗಳು ಈ ತರ ಏನ ಕರ್ಕೊಂಡು ಹೋಗಿಲ್ಲ ನಿಮಗೆ? ಇಲ್ಲ ಸರ್ ನಮ್ ಕಡೆ, ಆದ್ರೂ ಇಲ್ಲಿ ನಮ್ಕಿನ ಮುಂಚೆ ಬಹಳ ವರ್ಷದಿಂದ ಮಾಡಿದಾರೆ ಸರ್, ಅವ್ರನ್ನಾದ್ರೂ ಎಲ್ಲಿಗೂ ಕರ್ಕೊಂಡು ಹೋಗಿಲ್ಲ ಸರ್. ಬೇರೆ ಕಡೆ ಎಲ್ಲ ಕರ್ಕೊಂಡು ಹೋಗಿದ್ರೆ ಈ ಊರ ಕರ್ಕೊಂಡು ಹೋಗಿಲ್ಲ ಸರ್, ನೋಡೇ ಇಲ್ಲ ಆ ತರ ಕರ್ಕೊಂಡು ಹೋಗಿರೋದು. ಈಗ ನೀವು ಸಂಘ ಮಾಡ್ಕೊಂಡಿದ ಮೇಲೆ ನಿಮ್ಗೆ ಆರ್ಥಿಕವಾಗಿ ಸಾಕಷ್ಟು ಒಂಥರ ಅನುಕೂಲ ಆಗುತ್ತಲ್ಲ, ನಿಮಗೆ ಹಣ ಬೇಕು ಅಂತಂದ್ರೆ ಸಾಲ ತಗೊಳ್ಬೇಕು. ಹ್ಮ್, ಸಾಲ ತಗೊಂಬೋದು, ಆದ್ರೆ ವಾರ ವಾರ ಕಟ್ಬೇಕಲ್ಲ ಸರ್, ಅದೊಂದ್ ಸ್ವಲ್ಪ ಪ್ರಾಬ್ಲಮ್ ಅನ್ಸುತ್ತೆ, ವಾರ ಜೋಡಿಸ್ ಕಟ್ಬೇಕಲ್ಲ. ಈಗ ನಿಮ್ಮ ಎಮ್ಮಿಗಳು ಅದಾವ ಅಂತ ಹೇಳಿದ್ರ, ಹಾಲು ಬರುತ್ತೆ, ಬೆಣ್ಣೆ ಬರುತ್ತೆ, ಇದನ್ನೆಲ್ಲ ಮಾರಾಟ ಮಾಡಿ ಅದನ್ನೆಲ್ಲ ಒಂದು ಕಟ್ಕೊಂಡು ಹೋಗ್ಬೋದಲ್ಲ ನೀವು? ಇಲ್ಲ ಸರ್, ನಾವ್ ಕಟ್ಕೊಂಡು ಹೋಗೋದು ಎರಡೆಮ್ಮೆ, ಅವು ಮನೆಗೆ ಸಹಿ, ಹಾಗಾಗಿ ಹೊರಗಡೆ ಹಾಲು ಕೊಡಲ್ಲ, ಮಾರಲ್ಲ ಸರ್. ಈಗ ಮನೆ ಹತ್ರ ಕೈ ತೋಟ ಮಾಡ್ಕೊಂಡಿದ್ರ, ಏನೇನ್ ಬೆಳೀತಾ ಇದ್ರಿ ಇಲ್ಲಿ? ಇಲ್ಲಿ ನಿಂಬೆ ಗಿಡ ಹಾಕೊಂಡಿವಿ, ಕರ್ಬೇವಿನ ಗಿಡ ಹಾಕೊಂಡಿವಿ, ಹೂವಿನ ಗಿಡ ಹಾಕೊಂಡಿವಿ, ಎಳ್ಳಿ ಗಿಡ ಹಾಕೊಂಡಿವಿ. ಎಲ್ಲದಕ್ಕಿಂತ ಒಳ್ಳೇದು ಅಂದ್ರೆ ಸೀತಾಫಲನ ಹಾಕಿವಿ. ಯಾಕನಸ್ತು ನಿಮಗೆ ಮನೆ ಹತ್ರ ಈ ತರ ನಾವು ಕೈ ತೋಟ ಮಾಡ್ಬೇಕಂತ? ಕೈ ತೋಟ ಅಂದ್ರೆ ಹೊರಗಡೆ ಎಲ್ಲದು ಕೊಂಡೋಕನ್ನೋದಕ್ಕಿಂತ ಮನೇಲಿ ಮಾಡ್ಕೊಂಡ್ರೆ ಅದು ನಮಗೆ ಚೆನ್ನಾಗಿ ಅನ್ಸುತ್ತೆ, ತಂದ್ರದು ನಾವು ಸ್ವಲ್ಪ ಯೂಸ್ ಮಾಡಬಹುದು, ಮನೆಯಲ್ಲಾದ್ರೆ ನಮಗೆ ಬೇಕಾದಂಗೆ ಯೂಸ್ ಮಾಡಬಹುದು. ಅಂದ್ರೆ ಮನೆ ಹತ್ರ ಬೆಳೆಸ್ತಾ ಇದ್ರಲ್ಲ, ಇದಕ್ಕೆ ಸಗಣಿ ಗೊಬ್ಬರ ಅಷ್ಟೇ ಕೊಡ್ತಾ ಇರೋದು ನೀವು? ಹ್ಞೂ ಸರ್, ಸಗಣಿ ಗೊಬ್ಬರ ಅಷ್ಟೇ. ಯಾಕೆ ರಾಸಾಯನಿಕ ಗೊಬ್ಬರ ಕೊಡ್ಬೇಕಂತ ಯಾಕೆ ಅನಿಸ್ತಿಲ್ಲ ನಿಮಗೆ? ಬೇರೆ ಹೊಲ್ಗಳಿಗೆಲ್ಲ ಹಾಕ್ತಾರೆ ಸರ್, ಅದು ನಮಗೆ ಇಷ್ಟ ಅನಿಸ್ಲಿಲ್ಲ, ಇದು ಸಗಣಿ ಗೊಬ್ಬರ ಚೆನ್ನಾಗಿ ಅನಿಸ್ತಾ ಇತ್ತು ಸರ್. ಈಗ ದಿನನಿತ್ಯ ನಿಮಗೆ ಬೇಕಾದಂತ ಕರಿಬೇವು ನಿಂಬೆ ಹಣ್ಣು ಅದೆಲ್ಲ ಮನೆ ಹತ್ರನೇ ಸಿಗುತ್ತೆ ನಿಮಗೆ? ಹ್ಞೂ ಸರ್, ಎಲ್ಲ ಇಲ್ಲೇ ಮಾಡ್ಕೊಂತೀವಿ. ಒಟ್ಟಾರೆ ರೂಪ ಅವರೇ, ಈ ಕೃಷಿ ಬದುಕು ಏನು ಅನ್ಸುತ್ತೆ ನಿಮಗೆ? ಕೃಷಿ ಬದುಕು ಚೆನ್ನಾಗೆ ಮಾಡರಿ, ಚೆನ್ನಾಗೆ ಮಾಡಿದ್ರೆ ಏನು ಅನ್ಸಲ್ಲ ಸರ್ ಅಷ್ಟು. ಒಳ್ಳೇದು ರೂಪ ಅವರೇ, ಇಲ್ಲ ತನಕ ಅಡಿಕೆ ಕೃಷಿ ಬದುಕಿನ ಅನುಭವ ಹಾಗೂ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಒಂದು ಕಾರ್ಯಚಟುವಟಿಕೆಗಳು, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಅಡಿಕೆ ಕೃಷಿ ಅನುಭವ ಹಾಗೂ ಸ್ತ್ರೀಶಕ್ತಿ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಚಿತ್ರದುರ್ಗ ತಾಲೂಕು ಅನ್ನೇಹಾಳ್ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಡಿ ರೂಪಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು UM ಮರುಳಸಿದ್ದೇಶ್. ಏನವ್ವ ಮಗಳು ಅಳಿಯ ಚೆನ್ನಾಗಿದಾರ? ನಿನ್ನೆ ಕಾಯ್ತಾ ಇದ್ದೆ ಅಶಕ, ನನ್ ಮಗಳಿಗೆ 3 ತಿಂಗಳು, ಅವಳ ಹೆಸರನ್ನ ನೋಂದಾಯಿಸಬೇಕು. ನೀನೇನು ಚಿಂತೆ ಮಾಡ್ಬೇಡ, ಗರ್ಭಿಣಿ ಆರೈಕೆ, ಹೆರಿಗೆ, ಬಾಣಂತನ ಎಲ್ಲಾನು ನೋಡ್ಕೋತೇನೆ. ಹೆರಿಗೆ ಆದ್ಮೇಲೆ ಮಗುಗೆ ಕಾಲಕಾಲಕ್ಕೆ ಲಸಿಕೆ, ಚುಚ್ಚುಮದ್ದು ಎಲ್ಲಾನು ಕೊಡ್ಸೋಣ. ಇದು ಎರಡನೇ ಹೆರಿಗೆ ಅಲ್ಲವ್ರ? ಆಮೇಲೆ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡ್ಸೋಕು ಸಹಾಯ ಮಾಡ್ತೀನಿ. ಆಶಕ, ನೀ ನಮ್ಮೂರ್ಗೆ ತಾಯಿ ಇದಂಗ್ ಕಣವ್ವ, ನೀನೊಬ್ಳು ಇದ್ರೆ ಸಾಕು, ನಮ್ಮೂರೇ ಆರೋಗ್ಯವಾಗಿರುತ್ತೆ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮೂರಿನ ನಗರ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೆಯೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ, ಎಲ್ಲ ಮಣ್ಣಿಗೆ, ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು. ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. LIC ಧನರೇಖಾ ಪಾಲಿಸಿ ಒಂದು ಮನಿ ಬ್ಯಾಕ್ ಪ್ಲಾನ್. ಇಲ್ಲಿ ನಿಮಗೆ ಮೆಚುರಿಟಿಯ ಮೇಲೆ ಫುಲ್ ಇನ್ಸೂರೆನ್ಸ್ ಅಮೌಂಟ್ ಗ್ಯಾರಂಟೀಡ್ ಅಡಿಷನ್ಸ್ ಜೊತೆ ಸಿಗುತ್ತೆ. ಮತ್ತು ಬೆಸ್ಟ್ ಅಂದ್ರೆ ಈ ಪ್ರೀಮಿಯಂ ಅನ್ನು ಪಾಲಿಸಿ ಟರ್ಮ್ ನ ಅರ್ಧದಷ್ಟು ಪಾವತಿಸಿದ್ರೆ ಸಾಕು. ಜೊತೆಗೆ ಮಹಿಳೆಯರಿಗೆ ಸ್ಪೆಷಲ್ ಪ್ರೀಮಿಯಂ ರೇಟ್. LIC ಧನರೇಖಾ, ಒನ್ ಲೈಫ್ ಒನ್ ಪ್ಲಾನ್. ಎಲ್ಲರಿಗೂ ಇಷ್ಟ ಧನರೇಖಾ, ಇನ್ವೆಸ್ಟ್ ಮಾಡುವ ಮುನ್ನ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಪರಿಶೀಲಿಸಿ. ಷರತ್ತುಗಳು ಅನ್ವಯ. ಇನ್ನು ಮುಂದೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನೇಗಿಲ ಜಗಲಿ. ಇಂದಿನ ಕಾರ್ಯಕ್ರಮದಲ್ಲಿ ರೈತರ ಹಕ್ಕುಗಳ ರಕ್ಷಣೆ ಕಾಯ್ದೆ 2001 ಕುರಿತು ದಾವಣಗೆರೆ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಎಂಪಿ ಪವನ್ ಅವರೊಂದಿಗೆ ಸಂದರ್ಶನ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ನೇಗಿಲ ಜಿಗಿಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಸ್ಯತಳಿ ಮತ್ತು ರೈತರ ಹಕ್ಕುಗಳ ಕಾಯ್ದೆ 2001 ಇದರ ಬಗ್ಗೆ ನಾವು ಕಳೆದ ಒಂದೆರಡು ಕಾರ್ಯಕ್ರಮಗಳ ಹಿಂದೆ ಮಾತಾಡಿದ್ದೇವೆ. ಇವತ್ತು ಅದರ ಮುಂದುವರೆದ ಭಾಗವಾಗಿ ಅಂದರೆ ಈಗ ರೈತರ ಹಕ್ಕುಗಳು ಅಂದರೆ 2001 ಕಾಯ್ದೆ ಪ್ರಕಾರ ರೈತರ ಹಕ್ಕುಗಳು ಯಾವ್ಯಾವ ಇದ್ದಾವೆ ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ನಮಸ್ಕಾರ ಪವನ್ ಅವರಿಗೆ. ನಮಸ್ತೆ ಸರ್. ಪವನ್, ನಾವು ಕಳೆದ ಕಾರ್ಯಕ್ರಮದಲ್ಲಿ ನೀವು ಸಸ್ಯ ತಳಿ ಸಂರಕ್ಷಣೆ ಮತ್ತು ಅವುಗಳ ನೋಂದಣಿ ಬಗ್ಗೆ ನಾವು ಮಾತಾಡಿದ್ವಿ, ನಮ್ಮ ರೈತರಿಗೆ ಮಾಹಿತಿ ಕೊಟ್ಟಿದ್ವಿ. ಇವತ್ತು ನಾವು ಈ ರೈತರ ಹಕ್ಕುಗಳ ಬಗ್ಗೆ ಅಂದರೆ 2001 ಕಾಯ್ದೆ ಏನಿದೆಯಲ್ಲ ರೈತರ ಹಕ್ಕುಗಳ ಕಾಯ್ದೆ ಅಂತೆ, ಅದರ ಬಗ್ಗೆ ರೈತರಿಗೆ ಏನೇನು ಕಾಯ್ದೆಗಳಿದ್ದಾವೆ, ಯಾವ್ಯಾವ ಕಾಯ್ದೆಗಳಿಂದ ಏನೇನು ಅನುಕೂಲ ಇದ್ದಾವೆ ಅದರ ಬಗ್ಗೆ ಹೇಳ್ತಾ ಹೋಗಿ ಸರ್. ಈ ಸಸ್ಯತಳಿ ಮತ್ತು ರೈತರ ಹಕ್ಕುಗಳ ಸಂರಕ್ಷಣೆ ಕಾಯ್ದೆ 2001 ಪ್ರಕಾರ ರೈತರಿಗೆ 9 ಹಕ್ಕುಗಳನ್ನ ಸರ್ಕಾರ ನೀಡಿದೆ. ಮೊದಲನೆಯದಾಗಿ ಬಿತ್ತನೆ ಬೀಜದ ಮೇಲಿರುವ ಹಕ್ಕುಗಳು. ಇದರ ಪ್ರಕಾರ ರೈತರಿಗೆ ಬೀಜಗಳನ್ನು ಉಳಿಸಿಕೊಳ್ಳೋದು, ಮುಂದಿನ ಬಿತ್ತನೆಗೆ ಉಪಯೋಗಿಸೋದು ಮತ್ತು ಇತರ ರೈತರೊಡನೆ ಅದನ್ನು ಹಂಚಿಕೊಳ್ಳುವಂತಹ ಅವಕಾಶಗಳನ್ನ ಈ ಹಕ್ಕು ನೀಡಿದೆ. ಆದರೆ ಇಲ್ಲಿ ಗಮನಿಸಬೇಕಾದ ಮುಖ್ಯವಾದ ಅಂಶ ಏನಪ್ಪ ಅಂದರೆ, ರೈತರು ನೋಂದಣಿ ಮಾಡಿದಂತಹ ತಳಿಯ ಬೀಜಗಳನ್ನ ಇತರರಿಗೆ ಪ್ಯಾಕೆಟ್ ಮಾಡಿ ಅಥವಾ ಒಂದು ಬ್ರ್ಯಾಂಡ್ ಮಾಡಿ ಮಾರುವಂತಿಲ್ಲ. ಅವರು ಉಳಿಸ್ಕೊಂಡು ಮುಂದಿನ ಹಂಗಾಮಿಗೆ ಬಿತ್ತನೆ ಮಾಡಬಹುದು ಅಥವಾ ಇತರ ರೈತರಿಗೆ ಕೊಡಬಹುದು, ಆದರೆ ಅದನ್ನು ಪ್ಯಾಕೆಟ್ ಮಾಡಿ ಮಾರುವಂತಿಲ್ಲ. ಎರಡನೆಯ ಹಕ್ಕು ಏನಪ್ಪ ಅಂದರೆ ಸಾಂಪ್ರದಾಯಿಕ ತಳಿಗಳನ್ನು ನೋಂದಣಿ ಮಾಡುವ ಹಕ್ಕುಗಳು. ಇದರಲ್ಲಿ ಈ ದೇಸಿ ತಳಿಗಳು, ಕಾಡು ಜಾತಿಯ ತಳಿಗಳು, ಇಂತಹ ತಳಿಗಳನ್ನ ರೈತರು ನೋಂದಣಿ ಮಾಡಿಸಬಹುದು. ಇದರಿಂದ ರೈತರಿಗೆ ಬೀಜೋತ್ಪಾದನೆ ಮತ್ತು ಬೀಜ ಮಾರಾಟದ ಮೇಲೆ ಕಾನೂನು ರೀತಿ ಸಂಪೂರ್ಣ ಹಕ್ಕು ದೊರೆಯುತ್ತೆ. ಮತ್ತು ಈ ತಳಿ ನೋಂದಣಿ ಮಾಡುವಾಗ ಆ ತಳಿಯ ಹೊಸತನ, ಭಿನ್ನತೆ, ಏಕರೂಪತೆ, ದೃಢತೆ ಗುಣಗಳನ್ನು ರೈತರ ತಳಿಗಳು ಹೊಂದಿರಬೇಕಾಗುತ್ತೆ. ಮೂರನೆಯ ಹಕ್ಕು ಏನಪ್ಪ ಅಂದರೆ ರೈತರ ಕೊಡುಗೆಯನ್ನು ಗುರುತಿಸುವ ಮತ್ತು ಅದನ್ನು ಪುರಸ್ಕರಿಸುವ ಹಕ್ಕುಗಳು. ಈಗ ಈ ತಳಿಗಳ ವೈವಿಧ್ಯತೆಯನ್ನು ಸಂರಕ್ಷಿಸುವಲ್ಲಿ ಮತ್ತು ಅವುಗಳನ್ನ ವೃದ್ಧಿಸುವಲ್ಲಿ ರೈತರು ಅಥವಾ ರೈತ ಸಮುದಾಯ ಇವರ ಕೊಡುಗೆಗಳನ್ನು ಗುರುತಿಸಿ ಅದನ್ನು ಪುರಸ್ಕರಿಸುವುದು ಸರ್ಕಾರದ ಒಂದು ಜವಾಬ್ದಾರಿಯಾಗಿದೆ. ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ರಾಷ್ಟ್ರೀಯ ವಂಶಾಣು ನಿಧಿ, ನ್ಯಾಷನಲ್ ಜೀನ್ ಫಂಡ್ ಅಂತ ಅದನ್ನು ಸ್ಥಾಪನೆ ಮಾಡಿದೆ. ಅದರ ಮೂಲಕ ಪ್ರತಿ ವರ್ಷ 3 ಪ್ರಕಾರಗಳಲ್ಲಿ ಪುರಸ್ಕಾರ ನೀಡಲಾಗ್ತಾ ಇದೆ. ಪ್ಲಾಂಟ್ ಜಿನೋಮ್ ಸೇವಿಯರ್ ಕಮ್ಯುನಿಟಿ ಅವಾರ್ಡ್ ಅಂತ ಕೊಡುತ್ತೆ, ಪ್ಲಾಂಟ್ ಜಿನೋಮ್ ಸೇವಿಯರ್ ಫಾರ್ಮರ್ ರಿವಾರ್ಡ್ ಅಂತ ಕೊಡುತ್ತೆ, ಪ್ಲಾಂಟ್ ಜಿನೋಮ್ ಸೇವಿಯರ್ ಫಾರ್ಮರ್ ರೆಕಗ್ನಿಷನ್ ಅಂತ ಕೊಡುತ್ತೆ. ಅಂದರೆ ಆ ಒಂದು ತಳಿಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿಯಲ್ಲಿ ತೊಡಗಿದಂತಹ ರೈತರಿಗೆ ಅಥವಾ ರೈತ ಸಮುದಾಯವನ್ನು ಗುರುತಿಸಿ ಅವುಗಳನ್ನ ಪ್ರೋತ್ಸಾಹಿಸುವಂತಹ ಉದ್ದೇಶದಿಂದ ಸರ್ಕಾರ ಈ ಒಂದು ಪುರಸ್ಕಾರಗಳನ್ನ ಪ್ರತಿ ವರ್ಷ ನೀಡಲಾಗ್ತಾ ಇದೆ. ನಾಲ್ಕನೆಯ ಹಕ್ಕು ಏನಪ್ಪ ಅಂದರೆ ನೋಂದಣಿ ಮಾಡಿದಂತಹ ರೈತರ ತಳಿಯಿಂದ ಬಂದ ಲಾಭವನ್ನ ಹಂಚಿಕೊಳ್ಳುವಂತಹ ಹಕ್ಕು. ಇದರಲ್ಲಿ ಈಗ ನೋಡಿ, ಯಾವುದೇ ಒಂದು ಹೊಸ ತಳಿಯನ್ನ ಅಭಿವೃದ್ಧಿ ಮಾಡುವಾಗ ಅನೇಕ ರೈತರ ತಳಿಗಳನ್ನ ಸಸ್ಯ ಸಂಪನ್ಮೂಲಗಳನ್ನಾಗಿ ಉಪಯೋಗಿಸಲಾಗಿರುತ್ತೆ. ನಂತರ ಹೊಸ ತಳಿಯು ಬಹಳ ಜನಪ್ರಿಯವಾಗಿ ಅದರಿಂದ ಹೆಚ್ಚು ಲಾಭ ಬಂದರೆ ಆ ಹೊಸ ತಳಿಯನ್ನ ಬಿಡುಗಡೆ ಮಾಡಿದಂತಹ, ನೋಂದಣಿಸಿದಂತಹ ವ್ಯಕ್ತಿ ಅಥವಾ ಸಂಸ್ಥೆ ಎಲ್ಲ ಲಾಭನ ಪಡೆಯಂತಿಲ್ಲ. ಹೊಸ ತಳಿಯ ಅಭಿವೃದ್ಧಿಗೆ ಉಪಯೋಗಿಸಲಾದಂತಹ ತಾಯಿ ತಂದೆ ಮೂಲ ತಳಿಗಳನ್ನು ಅಭಿವೃದ್ಧಿಪಡಿಸಿದ ರೈತರಿಗೆ ಅಥವಾ ರೈತ ಸಮುದಾಯಕ್ಕೆ ಹೊಸ ತಳಿಯಿಂದ ಬಂದ ಲಾಭದ ಅಂಶವನ್ನ ಹಂಚಬೇಕಾಗುತ್ತೆ. ಸೊ ಆ ಒಂದು ಲಾಭದ ಹಂಚಿಕೆಯ ಹಕ್ಕನ್ನ ಈ ಒಂದು ಕಾಯ್ದೆಯಲ್ಲಿ ತರಲಾಗಿದೆ. ಐದನೆಯ ಹಕ್ಕು ಏನಪ್ಪ ಅಂದರೆ ನೋಂದಾಯಿಸಿದ ತಳಿಯ ಬೀಜ ಅದನ್ನು ಉಪಯೋಗಿಸಿ ಬೆಳೆದ ಬೆಳೆಯಿಂದ ಆದಂತಹ ನಷ್ಟಕ್ಕೆ ಪರಿಹಾರ ಪಡೆಯುವಂತಹ ಹಕ್ಕು. ಈಗ ನೋಡಿ, ಹಲವು ಕಂಪ್ನಿಗಳು ತಮ್ಮ ತಳಿ ಬಗ್ಗೆ ಹೆಚ್ಚು ಪ್ರಚಾರ ಕೊಡ್ತವೆ. ತಮ್ಮ ತಳಿ ಉತ್ತಮವಾಗಿದೆ, ಅಧಿಕ ಇಳುವರಿ ಕೊಡುತ್ತೆ, ಈ ಥರ ಎಲ್ಲ ಹಲವು ಪ್ರಚಾರ ಕೊಟ್ಟು ರೈತರಿಗೆ ಆಶ್ವಾಸನೆ ಕೊಡ್ತಾರೆ, ತಮ್ಮ ತಳಿನ ನೀವು ಬೆಳೀರಿ ಅಂತ. ಈ ಒಂದು ಆಶ್ವಾಸನೆ ಮೇಲೆ ರೈತರು ಆ ಕಂಪನಿಗಳ ಬೀಜನ ಬಿತ್ತನೆ ಮಾಡಿ ಅವರು ಬೆಳೆದಿರ್ತಾರೆ. ಅದರಿಂದ ಏನಾದರೂ ನಿರೀಕ್ಷಿತವಾದಂತಹ ಫಲಿತಾಂಶ ಬರದಲೇ ಬೆಳೆ ನಷ್ಟ ಆದರೆ ಅಂತಹ ನಷ್ಟಕ್ಕೆ ಪರಿಹಾರವನ್ನು ದೊರಕಿಸುವಂತಹ ಒಂದು ಜವಾಬ್ದಾರಿ ಈ ನಮ್ಮ ಸಸ್ಯತಳಿ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರಕ್ಕೆ ಇದೆ. ಅಂತಹ ಸಂದರ್ಭದಲ್ಲಿ ರೈತರು ಪ್ರಾಧಿಕಾರಕ್ಕೆ ದೂರನ್ನ ಸಲ್ಲಿಸಬಹುದು. ಈ ದೂರನ್ನು ಪರಿಶೀಲಿಸಿ ಪ್ರಾಧಿಕಾರ ಅದರ ಬಗ್ಗೆ ಕ್ರಮ ಕೈಗೊಂಡು ರೈತರಿಗೆ ಪರಿಹಾರ ಕೊಡಿಸುವಂತಹ ಒಂದು ಕೆಲಸನ ಮಾಡುತ್ತೆ. ಇದು ಐದನೇ ಹಕ್ಕು. ಆರನೇ ಹಕ್ಕು ಏನಪ್ಪ ಅಂದರೆ, ಸಾಂಪ್ರದಾಯಿಕ ತಳಿಗಳನ್ನು ಉಪಯೋಗಿಸಿರುವ ಬಗ್ಗೆ ಮಾಹಿತಿ ನೀಡದೆ ಅವುಗಳನ್ನ ತಳಿ ಅಭಿವೃದ್ಧಿಯಲ್ಲಿ ಉಪಯೋಗಿಸಿ ಲಾಭ ಪಡೆದಿದ್ದರೆ ಅದರ ವಿರುದ್ಧ ಪರಿಹಾರ ಪಡೆಯುವಂತಹ ಹಕ್ಕು. ಅಂದರೆ ಈಗಾಗಲೇ ತಿಳಿಸಿರುವಂತೆ ಹೊಸ ತಳಿಯ ಬೀಜ ಮಾರಾಟದಿಂದ ಬಂದ ಲಾಭನ ಹಂಚಿಕೊಳ್ಬೇಕಾದ್ರೆ ತಳಿ ಅಭಿವೃದ್ಧಿಯಲ್ಲಿ ಉಪಯೋಗಿಸಿದಂತಹ ಮೂಲ ತಳಿಗಳನ್ನು ಅಭಿವೃದ್ಧಿಪಡಿಸಿದಂತಹ ರೈತರಿಗೆ ಅಥವಾ ರೈತ ಸಮುದಾಯಕ್ಕೆ ಆ ಒಂದು ಲಾಭವನ್ನು ನೀಡಬೇಕಾಗುತ್ತೆ, ಲಾಭದ ಒಂದು ಅಂಶ ನೀಡಬೇಕಾಗುತ್ತೆ. ಆದರೆ ಏನಾಗುತ್ತಪ್ಪ ಅಂದರೆ, ಅನೇಕ ಬಾರಿ ಈ ತಳಿ ನೋಂದಣಿ ಮಾಡಬೇಕಾದ್ರೆ, ಹೊಸ ತಳಿ ನೋಂದಣಿ ಮಾಡಬೇಕಾದ್ರೆ ಮೂಲ ತಳಿಗಳ ಮಾಹಿತಿಯನ್ನು ಹೊಸ ತಳಿ ನೋಂದಣಿ ಮಾಡುವಂತಹ ಸಂಸ್ಥೆ ನೀಡಿರಲ್ಲ. ಮತ್ತು ಆ ಒಂದು ಮೂಲ ತಳಿಗಳನ್ನ ಸಂರಕ್ಷಿಸಿದಂತಹ ರೈತರಿಗೆ ಅಥವಾ ರೈತ ಸಮುದಾಯಕ್ಕೆ ಈ ಬಗ್ಗೆ ಮಾಹಿತಿನೂ ಕೂಡ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ರೈತರ ಅಥವಾ ರೈತ ಸಮುದಾಯದ ಪರವಾಗಿ ಮೂರನೇ ವ್ಯಕ್ತಿ ಪರಿಹಾರ ದೊರಕಿಸಲು ಪ್ರಾಧಿಕಾರಕ್ಕೆ ದೂರು ಸಲ್ಲಿಸಬಹುದು. ನಂತರ ಈ ದೂರನ್ನು ಪರಿಶೀಲಿಸಿ ಪ್ರಾಧಿಕಾರ ಇದರ ಬಗ್ಗೆ ಕ್ರಮ ಕೈಗೊಂಡು ಆ ಮೂಲ ತಳಿಗಳನ್ನು ಸಂರಕ್ಷಿಸಿದಂತಹ ರೈತರಿಗೆ ಅಥವಾ ರೈತ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸಿಕೊಡುವಂತಹ ಕೆಲಸನ ಮಾಡುತ್ತೆ. ಏಳನೇ ಹಕ್ಕು ಏನಪ್ಪ ಅಂದರೆ, ನೋಂದಣಿಸಿದ ತಳಿಗಳ ಬಿತ್ತನೆ ಬೀಜದ ಮೇಲೆ ಇರುವ ರೈತರ ಹಕ್ಕು. ಈಗ ಯಾವುದೇ ಹೊಸ ತಳಿ ಮಾರ್ಕೆಟಿಗೆ ಬಂತು ಅಂದರೆ ಅದರ ಬಿತ್ತನೆ ಬೀಜಗಳು ಸಾಕಷ್ಟು ಪ್ರಮಾಣದಲ್ಲಿ ರೈತರಿಗೆ ದೊರಕಬೇಕು. ತಳಿ ನೋಂದಣಿಸಿದಂತಹ 3 ವರ್ಷಗಳ ಒಳಗೆ ಹೊಸ ತಳಿಯ ಮಾಲೀಕರು ರೈತರಿಗೆ ಸಾಕಷ್ಟು ಬೀಜ ಪೂರೈಕೆ ಮಾಡದಿದ್ರೆ ಅಥವಾ ಬೆಲೆ ಏನಾದರೂ ಜಾಸ್ತಿ ಇರೋದು ಕಂಡು ಬಂದರೆ ಅಥವಾ ಬೀಜದ ಗುಣಮಟ್ಟ ಏನಾದರೂ ಕಳಪೆ ಆಗಿದ್ರೆ ಅಂತಹ ಸಂದರ್ಭದಲ್ಲಿ ರೈತರು ಪ್ರಾಧಿಕಾರಕ್ಕೆ ದೂರು ಸಲ್ಲಿಸಬಹುದು. ಆಗ ಪ್ರಾಧಿಕಾರವು ಆ ಹೊಸ ತಳಿ ಮಾಲೀಕರಿಗೆ ಬೀಜ ಉತ್ಪಾದನೆ ಮತ್ತು ಮಾರಾಟದ ಮೇಲೆ ಏನು ಒಂದು ಸಂಪೂರ್ಣವಾದ ಹಕ್ಕನ್ನು ನೀಡಿರುತ್ತೆ, ಆ ಒಂದು ಹಕ್ಕುಗಳನ್ನ ತಾತ್ಕಾಲಿಕವಾಗಿ ಅಥವಾ ಒಂದು ನಿಗದಿತ ಸಮಯದವರೆಗೆ ಅದನ್ನು ರದ್ದುಪಡಿಸುತ್ತೆ. ಮತ್ತೆ ಆ ಒಂದು ಹಕ್ಕನ್ನು 3ನೇ ವ್ಯಕ್ತಿಗೆ ವರ್ಗಾವಣೆ ಮಾಡುತ್ತೆ. ನಂತರ ಆ ಒಂದು 3ನೇ ವ್ಯಕ್ತಿ ಹೊಸ ತಳಿಯ ಬೀಜಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಬೀಜೋತ್ಪಾದನೆ ಮಾಡಿ ರೈತರಿಗೆ ಸಾಕಷ್ಟು ಪ್ರಮಾಣದಲ್ಲಿ ದೊರಕಿಸಿಕೊಡುವಂತಹ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. 8ನೇ ಹಕ್ಕು ಏನಪ್ಪ ಅಂದರೆ, ಹಲವು ಉಚಿತ ಸೇವೆ ಪಡೆಯಲು ರೈತರಿಗಿರುವ ಹಕ್ಕುಗಳು. ಈ ಒಂದು ಹೊಸ ಕಾಯ್ದೆಯಲ್ಲಿ ಹಲವಾರು ಆರ್ಥಿಕ ವಿನಾಯಿತಿಯನ್ನು ರೈತರಿಗೆ ನೀಡಲಾಗಿದೆ. ಅಂದರೆ ರೈತರು ಅಥವಾ ಒಂದು ರೈತ ಸಮುದಾಯ ತಳಿ ನೋಂದಣಿ ಮಾಡಬೇಕಾದ್ರೆ ಅದಕ್ಕೆ ಯಾವುದೇ ಶುಲ್ಕ ತೆರಬೇಕಾಗಿಲ್ಲ. ಅದೇ ಬೇರೆ ಬೀಜ ಕಂಪನಿಗಳು ಅವು ತಮ್ಮ ಹೊಸ ತಳಿಯನ್ನು ನೋಂದಾವಣೆ ಮಾಡಬೇಕಾದ್ರೆ ಅವರಿಗೆ ಶುಲ್ಕ ಇರುತ್ತೆ, ಆದರೆ ರೈತರಿಗೆ ಯಾವುದೇ ತರಹದ ಶುಲ್ಕ ಇಲ್ಲ. ಮತ್ತು ತಳಿ ನೋಂದಣಿಗೆ ಅವಶ್ಯವಾದಂತಹ ಬೀಜ ಪರೀಕ್ಷೆ ಮಾಡಿಸಲು ಕೂಡ ಯಾವುದೇ ತರಹದ ಶುಲ್ಕ ಪಾವತಿಸಬೇಕಾಗಿಲ್ಲ. ಈಗ ಒಂದು ಕಂಪನಿ ಹೊಸ ತಳಿಯ ನೋಂದಣಿ ಮಾಡಬೇಕಾದ್ರೆ ಅವರು ಆ ಒಂದು ನೋಂದಣಿಗೆ 50,000 ಶುಲ್ಕ ಇದೆ, ಆದರೆ ರೈತರಿಗೆ ಯಾವುದೇ ಒಂದು ಶುಲ್ಕ ಇಲ್ಲ. ಮತ್ತೆ ನವೀಕರಣಕ್ಕೂ ಕೂಡ ಆ ಒಂದು ನೋಂದಣಿಯ ನವೀಕರಣಕ್ಕೂ ಕೂಡ ಒಂದು ಖಾಸಗಿ ಕಂಪನಿಗೆ 1,00,000 ಕೂಡ ಶುಲ್ಕ ಇದೆ, ಆದರೆ ರೈತರಿಗೆ ಅಥವಾ ರೈತ ಸಮುದಾಯಕ್ಕೆ ಯಾವುದೇ ತರಹದ ಶುಲ್ಕ ನೋಂದಣಿಗೆ ನವೀಕರಣಕ್ಕೆ ಇರುವುದಿಲ್ಲ. ಮತ್ತೆ ಕಾಯ್ದೆಯ ಯಾವುದೇ ವಿಷಯದ ವಿರುದ್ಧ ಅಥವಾ ಲಾಭಾಂಶದ ಹಂಚಿಕೆಗೆ ಮನವಿ ಸಲ್ಲಿಸಲು ಕೂಡ ಯಾವುದೇ ಶುಲ್ಕ ತೆರಬೇಕಾಗಿಲ್ಲ. ಅಂದರೆ ಇಷ್ಟೊಂದು ವಿನಾಯಿತಿಯನ್ನು, ಆರ್ಥಿಕ ವಿನಾಯಿತಿಯನ್ನು ರೈತರಿಗೆ ಈ ಒಂದು ಕಾಯ್ದೆಯಲ್ಲಿ ನೀಡಿ ಹಕ್ಕನ್ನು ಮಾನ್ಯ ಮಾಡಲಾಗಿದೆ. ಮತ್ತು 9ನೇ ಒಂದು ಹಕ್ಕು ಏನಪ್ಪ ಅಂದರೆ, ಮುಗ್ಧತೆಯಿಂದ ಮಾಡಿದ ತಪ್ಪಿಗೆ ರಕ್ಷಣೆ ಪಡೆಯುವ ರೈತರ ಹಕ್ಕುಗಳು ಅಂತ. ಅಂದರೆ ಈಗ ಸಾಮಾನ್ಯವಾಗಿ ಯಾವುದೇ ಕಾಯ್ದೆಯ ಉಲ್ಲಂಘನೆಯಾದರೆ ದಂಡ ವಿಧಿಸುವಂತಹ ಅವಕಾಶಗಳು ನಮ್ಮ ಕಾನೂನಿನಲ್ಲಿವೆ. ಆದರೆ ಕಾನೂನು ರೀತಿ ಮುಗ್ಧತೆಯಿಂದ ಕಾನೂನು ಉಲ್ಲಂಘನೆ ಮಾಡಿದ್ರೆ ಆ ಒಂದು ತಪ್ಪಿಗೆ ಕ್ಷಮೆ ಇರುವುದಿಲ್ಲ. ನನಗೆ ಕಾನೂನು ಗೊತ್ತಿಲ್ಲ, ಅದಕ್ಕೆ ನಾನು ತಪ್ಪು ಮಾಡಿದ್ರೆ ಅಂದ್ರೆ ಅದಕ್ಕೆ ಯಾವುದೇ ತರಹದ ಕ್ಷಮೆ ಇರೋದಿಲ್ಲ. ಆದ್ರೆ ಹೊಸದಾಗಿ ಮಾಡಿರುವಂತಹ ರೈತರ ಹಕ್ಕು ಕಾಯ್ದೆಯಲ್ಲಿ ರೈತರು ಮುಗ್ಧತೆಯಿಂದ ಮಾಡಿದ ತಪ್ಪನ್ನು ಒಪ್ಪಿಕೊಂಡ್ರೆ ಅಂತಹವರಿಗೆ ನ್ಯಾಯಾಲಯ ರಕ್ಷಣೆ ಕೊಡುತ್ತದೆ. ಮುಗ್ಧತೆಯಿಂದ ಎಸಗಿದ ತಪ್ಪಿಗೆ ಪುರಾವೆಗಳನ್ನು ಮತ್ತು ಬೇಕಾದ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಅಂದ್ರೆ ಯಾಕಪ್ಪ ಈ ತರ ಒಂದು ರಕ್ಷಣೆ ನೀಡ್ತಾ ಇದ್ದಾರೆ ಅಂದ್ರೆ, ಹೆಚ್ಚು ರೈತರಿಗೆ ಕಡಿಮೆ ಶಿಕ್ಷಣ ಇರುವುದರಿಂದ ಮತ್ತೆ ಈ ಖಾಸಗಿ ಬೀಜ ಕಂಪನಿಗಳು ರೈತರ ಮುಗ್ಧತೆಯನ್ನು ಶೋಷಣೆ ಮಾಡದಿರಲು ಈ ಕಾಯ್ದೆಯಲ್ಲಿ ಈ ವಿಶೇಷವಾದಂತಹ ಅವಕಾಶವನ್ನ ಕೊಡಲಾಗಿದೆ. ಇವು ಇಷ್ಟು ಈ ಒಂದು ರೈತರ ಸಸ್ಯ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆ 2001 ಪ್ರಕಾರ ರೈತರಿಗೆ ನೀಡಿರುವಂತಹ 9 ಹಕ್ಕುಗಳು. ಈಗ ತಾವು ಹೇಳಿದ್ರೆ ರೈತರ ಹಕ್ಕುಗಳು 9 ಹಕ್ಕುಗಳ ಬಗ್ಗೆ ಹೇಳ್ತಾ ಹೋದ್ರೆ ಅದರಲ್ಲಿ ಸಾಕಷ್ಟು ಅವಕಾಶಗಳು, ಸಾಕಷ್ಟು ಅನುಕೂಲಗಳು ನಮ್ಮ ರೈತ ಬಾಂಧವರಿಗೆ ಇದ್ದಾವೆ. ಇದೇ ರೀತಿ ಕಾಯ್ದೆಗಳು ನಮ್ಮ ದೇಶದಲ್ಲಿ ಏನಿದಾವಲ್ಲ ರೈತರಿಗಾಗಿ, ಬೇರೆ ಬೇರೆ ದೇಶಗಳಲ್ಲಿ ಈಗೇನೆ ಇದಾವ, ಅಲ್ಲಿ ಯಾವ ರೀತಿ ಒಂದು ಸೌಲಭ್ಯಗಳಿದಾವೆ, ಅಲ್ಲಿಗೂ ನಮ್ಮ ಒಂದು ಕಾಯ್ದೆಗಳಿಗೆ ಏನು ವ್ಯತ್ಯಾಸ ಇದೆ? ಸರ್, ಈಗ ಬೇರೆ ದೇಶಗಳಲ್ಲಿ ಯಾವುದೇ ಒಂದು ಕಂಪನಿಯ ಬಿತ್ತನೆ ಬೀಜನ ರೈತರು ಬಳಕೆ ಮಾಡಬೇಕು ಅಂದ್ರೆ ಅದನ್ನ ಅವರು ಪ್ರತಿ ವರ್ಷ ಖರೀದಿ ಮಾಡಬೇಕಾಗುತ್ತೆ. ಅದನ್ನ ಈ ವರ್ಷ ಬೆಳೆದಂತಹ ಬೆಳೆಯ ಬೀಜಗಳನ್ನ ಅವರು ಮುಂದಿನ ಹಂಗಾಮಿಗೆ ಅವುಗಳನ್ನ ಉಪಯೋಗಿಸುವ ಆಗಿಲ್ಲ, ಅವರು ಮತ್ತೆ ಖರೀದಿ ಮಾಡಬೇಕಾಗುತ್ತೆ. ಆದರೆ ನಮ್ಮ ದೇಶದಲ್ಲಿ ನಾನು ಮೊದಲೇ ಹೇಳ್ದಾಗೆ ನಾವು ಬೆಳೆದಂತಹ ಬೆಳೆಯ ಬಿತ್ತನೆ ಬೀಜಗಳನ್ನ ಸಂರಕ್ಷಣೆ ಮಾಡಿ ಮುಂದಿನ ಹಂಗಾಮಿಗೆ ಅದನ್ನ ಉಪಯೋಗಿಸ್ಬೋದು ಬಿತ್ತನೆ ಮಾಡಲು. ಈ ಅವಕಾಶ ನಮ್ಮ ದೇಶದಲ್ಲಷ್ಟೇ ಇರುವಂಥದ್ದು, ಪ್ರಪಂಚದ ಬೇರೆ ಯಾವುದೇ ದೇಶಗಳಲ್ಲಿ ಈ ತರದ ಒಂದು ಹಕ್ಕುಗಳನ್ನ ರೈತರಿಗೆ ನೀಡಿಲ್ಲ. ಅದೇ ಒಂದು ವೈಶಿಷ್ಟ್ಯ, ಈ ಒಂದು ಕಾಯ್ದೆಯ ವೈಶಿಷ್ಟ್ಯತೆ. ಈಗ ತಾವು ಹೇಳಿದ್ರೆ ಈ ತರ ತಳಿಗಳನ್ನ ನೋಂದಣಿ ಮಾಡ್ಕೋಬಹುದು ನಮ್ಮ ರೈತರು ಅಂತಂತ ಹೇಳಿದ್ರೆ, ಈಗ ನಮ್ಮ ದೇಶದಲ್ಲೇ ನಮ್ದು ಹೆಂಗೆ ಅಂದ್ರೆ ವೆರೈಟಿ ಆಫ್ ಕ್ರಾಪ್ಸ್ ಅಂದ್ರೆ ಬೇರೆ ಬೇರೆ ಬೆಳೆಗಳು, ಸಾಕಷ್ಟು ಬೆಳೆಗಳು ವೈಶಿಷ್ಟ್ಯತೆ ಇದೆ. ನಮ್ಮ ದೇಶಕ್ಕೆ ಸಂಬಂಧಪಟ್ಟಂಗೆ ಯಾವ ಬೆಳೆಗಳಲ್ಲಿ ಎಷ್ಟೆಷ್ಟು ತಳಿಗಳು ನೋಂದಣಿ ಆಗಿದೆ ಅಂತ ತಮ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಸರ್, ಈಗ ನಮ್ಮ ದೇಶದಲ್ಲಿ ವಿವಿಧ ಬೆಳೆಗಳಲ್ಲಿ ಅನೇಕ ತಳಿಗಳನ್ನ ನೋಂದಾವಣೆ ಮಾಡಿಕೊಳ್ಳಲಾಗಿದೆ. ಈ ಉದಾಹರಣೆಗೆ ದವಸ ಧಾನ್ಯಗಳಲ್ಲಿ ಅಂದ್ರೆ ಭತ್ತ, ರಾಗಿ, ಜೋಳ, ಗೋಧಿ ಈ ತರ ಬೆಳೆಗಳಲ್ಲಿ 3,127 ತಳಿಗಳನ್ನ ನೋಂದಣಿ ಮಾಡಿಕೊಳ್ಳಲಾಗಿದೆ. ಮತ್ತೆ ನಾರಿನ ಬೆಳೆಗಳು ಅದರಲ್ಲಿ 486, ತರಕಾರಿ ಬೆಳೆಗಳು ಅದರಲ್ಲಿ 375, ಎಣ್ಣೆಕಾಳು ಬೆಳೆಗಳು ಅದರಲ್ಲಿ 292 ಬೆಳೆಗಳು, ದ್ವಿದಳ ಧಾನ್ಯಗಳು ಅದರಲ್ಲಿ 240, ಮತ್ತೆ ಹಣ್ಣಿನ ಬೆಳೆಗಳು ಇದರಲ್ಲಿ 49. ಒಟ್ಟು ಇಷ್ಟು ವಿವಿಧ ಬೆಳೆಗಳನ್ನ ಈ ಒಂದು ಸಸ್ಯತಳಿ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ ಇಲ್ಲಿ ನೋಂದಾಯಿಸಿಕೊಳ್ಳಲಾಗಿದೆ. ಈ ನೋಂದಾಯಿಸಿಕೊಳ್ಳೋದ್ರಿಂದ ಲಾಭ ಏನಪ್ಪ ರೈತರಿಗೆ ಅಂದ್ರೆ, ಆ ಒಂದು ತಳಿಯ ಒಂದು ಬೀಜೋತ್ಪಾದನೆ ಮತ್ತು ಮಾರಾಟದ ಮೇಲೆ ಕಾನೂನು ರೀತಿ ಅವರಿಗೆ ಏನು ಒಂದು ಹಕ್ಕು ಸಿಗುತ್ತೆ. ಅಂದ್ರೆ ಬೇರೆಯವರು ಆ ಒಂದು ತಳಿಯ ಬೀಜೋತ್ಪಾದನೆ ಮಾಡಬೇಕಾದ್ರೆ ಅಥವಾ ಅದನ್ನ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಬೇಕಾದ್ರೆ ಅವರು ಆತರ ಮಾಡಕ್ಕೆ ಬರಲ್ಲ ಬೇರೆಯವರು. ಆತರ ಒಂದು ಪಕ್ಷ ಏನಾದ್ರೂ ಮಾರಿದ್ರೆ ಅದರಿಂದ ಬರುವಂತಹ ಏನು ಲಾಭಾಂಶ ಇರುತ್ತೆ, ಆ ಲಾಭಾಂಶದ ಮೇಲೆ ಸಂಪೂರ್ಣವಾದಂತಹ ಒಂದು ಕಂಟ್ರೋಲು ಆ ಒಂದು ತಳಿಯನ್ನು ಸಂರಕ್ಷಣೆ ಮಾಡಿದ ಅಥವಾ ನೋಂದಾಯಿಸಿದ ವ್ಯಕ್ತಿಗೆ, ರೈತರಿಗೆ ಅಥವಾ ಒಂದು ರೈತ ಸಮುದಾಯಕ್ಕೆ ಇರುತ್ತೆ. ಅಂದ್ರೆ ಈಗ ಸಸ್ಯತಳಿ ಸಂರಕ್ಷಣೆ ಮತ್ತು ಅವುಗಳ ನೋಂದಣಿ ಮಾಡ್ಕೊಳ್ಳೋದ್ರಿಂದ ನಮ್ಮ ರೈತರಿಗೆ ಸಾಕಷ್ಟು ಅನುಕೂಲಗಳಾಗ್ತವೆ. ಅದ್ರ ಜೊತೆಗೆ ಅವ್ರೇನು ಹಕ್ಕುಗಳ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ರೆ ಸಾಕಷ್ಟು ಅವರಿಗೆ ಅನುಕೂಲ ಆಗ್ತದಂತ ಹೇಳ್ಬೋದು. ಯಾಕಂದ್ರೆ ಬೇರೆ ದೇಶಕ್ಕೆ ನಾವು ಹೋಲಿಸಿ ನೋಡಿದ್ರೆ ನಮ್ಮಲ್ಲಿ ಸಾಕಷ್ಟು ರೈತರಿಗೆ ಜಾಸ್ತಿ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ಅಂದ್ರೆ ಅವರಿಗೆ ಯಾವುದೇ ಒಂದು ಶುಲ್ಕ ವಿಧಿಸೋದಿರ್ಬೋದು ಅಥವಾ ಅವರಿಗೆ ಈ ನೋಂದಣಿ ಸಮಯದಲ್ಲಿ ಏನೇನೋ ಒಂದು ಕ್ರಮ ತಗೊಳ್ಬೇಕಲ್ಲ, ಅದಕ್ಕೆಲ್ಲ ಸಾಕಷ್ಟು ಒಳ್ಳೆಯ ಒಂದು ಅವಕಾಶಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಒಳ್ಳೆಯದು ಪವನ್ ಅವರೇ, ಇದುವರೆಗೂ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ರೈತರ ಹಕ್ಕುಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಾವು ತಿಳಿಸ್ಕೊಟ್ರೆ, ವಿವರವಾಗಿ ತಿಳಿಸ್ಕೊಟ್ರೆ ಅಂತ ಹೇಳ್ಬೋದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ ರೈತರ ಹಕ್ಕುಗಳ ರಕ್ಷಣೆ ಕಾಯ್ದೆ 2001 ಕುರಿತು ದಾವಣಗೆರೆ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಎಂಪಿ ಪವನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮದ ಸಂಯೋಜನೆ ಬಿಎಂ ಪ್ರತಿಭಾ, ಸಹಾಯಕ ಕೃಷಿ ನಿರ್ದೇಶಕರು ದಾವಣಗೆರೆ. ಇಂದಿನ ಪ್ರಶ್ನೆ ಹೀಗಿದೆ: ಸಸ್ಯತಳಿ ಮತ್ತು ರೈತರ ಹಕ್ಕುಗಳ ಸಂರಕ್ಷಣೆ ಕಾಯ್ದೆ 2001 ಪ್ರಕಾರ ರೈತರಿಗೆ ಎಷ್ಟು ಹಕ್ಕುಗಳನ್ನು ಸರ್ಕಾರ ನೀಡಿದೆ? ಪ್ರಶ್ನೆ ಮತ್ತೊಮ್ಮೆ: ಸಸ್ಯತಳಿ ಮತ್ತು ರೈತರ ಹಕ್ಕುಗಳ ಸಂರಕ್ಷಣೆ ಕಾಯ್ದೆ 2001 ಪ್ರಕಾರ ರೈತರಿಗೆ ಎಷ್ಟು ಹಕ್ಕುಗಳನ್ನು ಸರ್ಕಾರ